We'll be right back. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಒಡ ಹುಟ್ಟಿದವರು ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳಿದ್ರಿ. ಈಗ ಕೇಳಿ ಬೇವು ಬೆಲ್ಲ ಚಿತ್ರದಿಂದ ಆಯ್ದ ಈ ಗೀತೆ. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕಲಿಯಬೇಕು ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು, ಕಾವೇರಿ ನೀರಲ್ಲಿ ಬೆಳೆ ಬೇಯಿಸಬೇಕು, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕರಿತಾಳೆ ತಾಯಿ ಭಾಷೆ ನೀ ಹೋದರು ಇರುತ್ತಾಳೆ, ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ,

ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಭೂಮಿಯ ಬಸಿರಲಿ ಹುಟ್ಟಿ, ದೇವರಿನ ಬಂಡಿಯ ಕಟ್ಟಿ, ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿದ್ದು ವಂಶೋದ್ಧಾರಕ ಚಿತ್ರದಿಂದ ಇದ್ದ ಗೀತೆ. ಇನ್ನು ಮುಂದೆ ಕೇಳಿ ಕಾಮನಬಿಲ್ಲು ಚಿತ್ರದಿಂದ ಇದ್ದ ಈ ಒಂದು ರೈತ ಗೀತೆಯನ್ನು. ಕೆಲಸದೆ ದುಡಿವನು ಗೌರವ ಘಾಷಿಸದೆ ಹೇಗಿಲ್ಲ ಕುಲದೊಳಗಡಗಿದೆ ಕರ್ಮ ಹೇಗಿಲ್ಲ ಕುಲದೊಳಗಡಗಿದೆ ಕರ್ಮ ಹೇಗಿಲ್ಲ ಮೇಲೆಯ ನಿಂತಿದೆ ಧರ್ಮ ಹೇಗಿಲ್ಲ ಮೇಲೆ ನೋಡಲ್ಲಿ.